ಪಡ್ಕೊಂಡ್ರು. ಇನ್ನೂ ನಾವು ಮಾಹಿತಿಯನ್ನ ಕೊಡೋರಿದ್ವಿ, ಆದ್ರೆ ನಮ್ಮ ಸಮಯ ಮುಗಿತಾ ಇದೆ, ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಒಂದು ಸಹಾಯವಾಣಿ ಸಂಖ್ಯೆನ ಕೂಡ ತಮಗೆ ಉತ್ತರ ಕೊಡ್ತಾ ಇದ್ದೇವೆ, ದಯವಿಟ್ಟು ಸಹಾಯವಾಣಿ ಸಂಖ್ಯೆ ಬರ್ಕೊಳ್ಳಿ. ಕೃಷಿ ಇಲಾಖೆಯ ರೈತರ ಕಾಲ್ ಸೆಂಟರ್ ಇದು, ಟೋಲ್ ಫ್ರೀ ನಂಬರ್ ಇರ್ತದೆ 1800-425-3553. ಇನ್ನೊಮ್ಮೆ ಕೇಳಿ, 1800-425-3553. ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನು ತಾವು ಪಡ್ಕೋಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ನಮಸ್ತೆ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 7:20:15. ನಿಧನ ಸುದ್ದಿ. ಪಾಲೂರು ಕಳ್ಳನ ಗೋಣಿಕೊಪ್ಪ ಕೈಕೆರಲಿ ವಾಸವಿಳ ಮೇಪಾಡಂಡ ಕುಟ್ಟಪ್ಪ ಐಂಗಡಪೊಣ್ಣು ಪಾರ್ವತಿ ಇಂದು ಮರಣಪಟ್ಟಿತು. 74 ವಯತ್ರ ಮೇಪಾಡಂಡ ಪಾರ್ವತಿ ತಾಮನೆ ಬೊಪ್ಪಂಡ ಐಂಗಡ ಚಾವು ತಡಿನ ಕೈಕೆರಲುಳ್ಳ ಮನೆಯಲ್ಲಿ ಕೂಟಿತು. ನಾಳೆ ಪೊಲಾಕ 11 ಮೀದ ಪಾಲೂರಿಲುಳ್ಳ ಒಕ್ಕ ತೋಟಿಲ ನಡಪ. ಪೇರೂರು ಗ್ರಾಮದ ತೆಕ್ಕಬಟ್ಟೋಳಂಡ ಪೂವಯ್ಯ ಕಂಬು ಇಂದು ಮರಣಪಟ್ಟಿತು. 99 ವಯತ್ರ ತೆಕ್ಕಬಟ್ಟೋಳಂಡ ಪೂವಯ್ಯ ಕಂಬು ಐಂಗಡ ಕಿರಿಕಾರ್ಯ ನಾಳೆ ಮಧ್ಯಾಹ್ನ 12 ಮೃತರ ಸ್ವಗೃಹದ ನಡಪ. ಮೂಲತಃ ಕುಂಜಲಗೇರಿ ನಿವಾಸಿ ಮೂರ್ನಾಡ್ಲು ವಾಸ ಇಂಜ ಮುಕ್ಕಟ್ಟಿರ ರಾಧಾ ಮುತ್ತಣ್ಣ ಇಂದು ಮರಣಪಟ್ಟಿತು. 77 ವಯತ್ರ ಮುಕ್ಕಟ್ಟಿರ ರಾಧಾ ಮುತ್ತಣ್ಣ ಇಂಗಡ ಕಿರಿಕಾರ್ಯ ನಾಳೆ 12 ನಡಪ. ಬೆಕ್ಕೆಸೊಟ್ಲೂರು ಗ್ರಾಮತ್ರ ತೀತಮಾಡ ಡಾಲಿ ನಂಜಪ್ಪ ಇಂದು ಮರಣಪಟ್ಟಿತು. 90 ವಯತ್ರ ತೀತಮಾಡ ಡಾಲಿ ನಂಜಪ್ಪ ಇಂಡ ಕಿರಿಕಾರ್ಯ ನಾಳೆ ಪೊಲಾಕ 10 ತೀತಮಾಡ ಒಕ್ಕ ತುತ್ತಂಗಟ್ಟು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜಿರ ಸಂದೀಪ್ 61 ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜಂಪೆ ಒತ್ತ ಇರುವ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ ವತಿಯಿಂದ ಕುಶಾಲನಗರಲ್ಲಿ ಸುಮಾರು 7 ರೂಪಾಯಿ ವೆಚ್ಚಲಿ ಹೊಸದಾಗಿ ಕಟ್ಟಿದ ಕಟ್ಟಡನ ಪೌರಾಡಳಿತ ಸಚಿವರಾದ ರಹೀಂ ಖಾನವ್ ಇಂದು ಉದ್ಘಾಟಿಸಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ಯೋಜನೆಗಳಿಗೆ 50 ರೂಪಾಯಿ ಬಿಡುಗಡೆ ಮಾಡಿಕೆ ಒಪ್ಪಿಗೆ ನೀಡಲು, ಈ ಕ್ಷೇತ್ರಕ್ಕೆ ಹೆಚ್ಚಿಗೆ 3 ಇಂದಿರಾ ಕ್ಯಾಂಟೀನ್ ಶುರು ಮಾಡಲಾಗುತ್ತು, ಪಟ್ಟಣ ಮತ್ತು ನಗರ ಪ್ರದೇಶದ ಅಭಿವೃದ್ಧಿಗೆ ಕೆಲಸಕ್ಕೆ ಕೈ ಜೋಡಿಸಿವೆ ಅಂತೇಳಿ ಹೇಳಿದರು. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತ್ರಗೌಡ ಮಾತಾಡಿ, ಕುಶಾಲನಗರ ಅಭಿವೃದ್ಧಿಯಲ್ಲಿ ಮುಂದೆ ಒಟ್ಟು ಅದನ್ನು ಉಳಿಸಿಕೊಂಡು ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸನ ಆಡಳಿತ ವ್ಯವಸ್ಥೆ ಮಾಡಕ್ಕೂ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗದಂಗೆ ನಿರ್ವಹಿಸಕ್ಕೂ. ಸಾರ್ವಜನಿಕರು ಸ್ಪಂದಿಸಿರೆ ಕುಶಾಲನಗರ ಮತ್ತಷ್ಟು ಬೆಳವಣಿಗೆ ಕಂಡದೆ, ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಮಾನತೆಯಿಂದ ಕೆಲಸನ ಮಾಡಕ್ಕೂ ಸಲಹೆಯನ್ನು ನೀಡಿದರು. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ರಾಜ್ಸೆಟ್ ಬೀಡರ್ಲಿ ನಾಳೆ ಹೊತ್ತರೆ 10 ಮಧ್ಯಾಹ್ನ 3:30 ರಿಪೇರಿ ಕೆಲಸ ಇರುವುದರಿಂದ ಮಂಗಳೂರು ರಸ್ತೆ, ತಾಳತ್ಮನೆ, ಡಿಸಿ ಕಚೇರಿ, ರಾಜಸೀಟ್ ರಸ್ತೆ, ರೇಸ್ಕೋರ್ಸ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಸ್ಟೋನ್ ಹಿಲ್, ಡೈರಿ ಫಾರ್ಮ್, ಎಫ್ಎಂಸಿ ರಸ್ತೆ, ಮುಳಿಯ ಬಡಾವಣೆ, ವಿದ್ಯಾನಗರ, ಜಿಲ್ಲಾ ಪಂಚಾಯತ್ ಕಟ್ಟಡ, ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರುವುದಿಲ್ಲ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆ ತಿಳಿಸಲು. 2025-26 ಸಾಲಿನ ಮುಂಗಾರು ಹಂಗಾಮಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಹೋಬಳಿ ಮಟ್ಟದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತದ ಬಿತ್ತನೆ ಬೀಜಕ ಲಭ್ಯವಿಟ್ಟು, ಆಸಕ್ತಿ ಇರುವ ರೈತರು ಎಲ್ಲ ದಾಖಲೆಗಳನ್ನು ನೀಡಿ ರಿಯಾಯಿತಿ ದರಲ್ಲಿ ಬಿತ್ತನೆ ಬೀಜಗಳನ್ನು ಪಡ್ಕೊಳ್ಳುವಂಗೆ ವಿರಾಜಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಮನವಿ ಮಾಡಲು. ಕುಶಾಲನಗರ ವಲಯ ಅರಣ್ಯ ವ್ಯಾಪ್ತಿನ ಮೀನುಕೋಲಿ ಶಾಖೆ ವ್ಯಾಪ್ತಿನ ನೆಲ್ಲಿಹುದಿಕೇರಿ, ವಾಲ್ನೂರು, ತ್ಯಾಗತ್ತೂರು, ಚಿಟ್ಟಳ್ಳಿ, ನಂಜರಾಯಪಟ್ಟಣ ವ್ಯಾಪ್ತಿಯಲ್ಲಿ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಹೊತ್ತಾರಿಂದ ಹಿಂಬತ್ತು ಮುಟ್ಟ ನಡೆದಿದೆ. ಈ ಭಾಗದ ರೈತರು, ಕಾರ್ಮಿಕರು, ಶಾಲಾಮಕ್ಕ, ಹಿರಿಯ ನಾಗರಿಕರು ಜಾಗರೂಕತೆಯಿಂದ ಹಾಗೆ ಎಚ್ಚರಿಕೆಯಿಂದ ಇರುವಂಗೆ ಕುಶಾಲನಗರ ವಲಯ ಅರಣ್ಯಾಧಿಕಾರಿಯು ಮನವಿ ಮಾಡಲು. ಭಾರತ ಸರ್ಕಾರದ ಸುತ್ತೋಲೆ ಪ್ರಕಾರ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ದೇಶದ ಎಲ್ಲ ಕಡೆಗಳಲ್ಲಿ ಚದುರಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜನೆ ಮಾಡಲಾಗ್ತಾ ಉಂಟು. ಇದರಲ್ಲಿ ವಿಜ್ಞಾನಿಗ, ತಜ್ಞರು, ಬೇರೆ ಬೇರೆ ಇಲಾಖೆ ಅಧಿಕಾರಿಗ ಕೃಷಿಗೆ ಉಪಯೋಗ ಆಗುವ ಹೊಸ ತಂತ್ರಜ್ಞಾನಗ ಮತ್ತು ಪದ್ಧತಿ, ಬೆಳೆ ನಿರ್ವಹಣೆ ಸೇರಿದಂತೆ ಇನ್ನಿತರ ಮಾಹಿತಿ, ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮಗಳೊಟ್ಟಿಗೆ ಮಾಹಿತಿ ನೀಡುವೆ. ನಾಳೆ ಹೆಬ್ಬಾಲೆ ಅರೆಯೂರ್ಲಿ ಹೊತ್ತರೆ 10 ಮಧ್ಯಾಹ್ನ 1 ನಡೆದಿದೆ. ಆಸಕ್ತಿ ಇರುವ ರೈತರು, ಇಲಾಖೆ ಅಧಿಕಾರಿಗ, ಸಂಘ ಸಂಸ್ಥೆಗ ಭಾಗವಹಿಸಿ ಕಾರ್ಯಕ್ರಮಗಳ ಪ್ರಯೋಜನ ಪಡ್ಕೊಳ್ಳಕ್ಕೆ ತಿಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಪ್ರಕಟಣೆ ತಿಳಿಸಲು. ಮಾತೃಭಾಷೆ ಕನ್ನಡದೊಟ್ಟಿಗೆ ಪ್ರಾಥಮಿಕ ಹಂತಲಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಕುತ್ತೇಳಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯನ ತಿಳಿಸಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಚೌಳು ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆ ಸಭಾಬಡಲಿ ಆಯೋಜನೆ ಮಾಡಿದ 10ನೇ ತರಗತಿಯಲ್ಲಿ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕ ಪೈಪೋಟಿ ಮಾಡಕ್ಕೂ, ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಮಕ್ಕ ಸೇರ್ತಾ ಇರೋದು ಖುಷಿನ ವಿಷಯ, ವಿದ್ಯಾರ್ಥಿಗ ನಿರಂತರ ಕಲಿಕೆಯೊಟ್ಟಿಗೆ ಜಾಸ್ತಿ ಅಂಕನ ಪಡೆಯಕ್ಕೂ ಹೇಳ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ 13ರ ಹೊತ್ತಾರೆ 10:30 ಮಧ್ಯಾಹ್ನ 1 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳಲ್ಲಿ ಬೇರೆ ಬೇರೆ ಖಾಸಗಿ ಕಂಪನಿಗೆ ಸೇರಿದಂಗೆ ತಮ್ಮ ಸಂಸ್ಥೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿವೆ. ಆಸಕ್ತಿರುವ ವಿದ್ಯಾರ್ಹತೆನ ಮೂಲ ದಾಖಲಾತಿಗ ಅನುಭವ ಪ್ರಮಾಣ ಪತ್ರ ಹಾಗೆ ಸ್ವಂತ ವಿವರಗಳೊಟ್ಟಿಗೆ ಹಾಜರಾಗುವಂಗೆ ಉದ್ಯೋಗಾಧಿಕಾರಿಯು ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಭವನ ಯೋಜನಾ ಸೊಸೈಟಿ ಸೇರಿದಂಗೆ ಇನ್ನಿತರ ಇಲಾಖೆಗ ಸಂಘ ಸಂಸ್ಥೆಗಳ ಕೂಡುಕೂಟಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಜಂಬರ ನಾಳೆ ಹೊತ್ತರೆ 10 ಗಂಟೆಗೆ ಮಡಿಕೇರಿ ಪ್ಯಾಟಿನ ಜಿಲ್ಲಾ ಪಂಚಾಯಿತಿ ಸಭಾಬಡಲಿ ನಡೆದಿದೆ. ಕೊಡಗಲು ಭಾರೀ ಮಳೆಯಾಗುವ ಸೂಚನೆ ಸಿಕ್ಕಿದ್ದು, ಹವಾಮಾನ ಇಲಾಖೆ ನಾಳೆಯಿಂದ 14ರವರೆಗೆ ರೆಡ್ ಅಲರ್ಟ್ನ ಘೋಷಣೆ ಮಾಡಲು. ಈ ರೆಡ್ ಅಲರ್ಟ್ಲಿ ಜಾಸ್ತಿ ಗಾಳಿ ಮಳೆ ಇರುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಮಕ್ಕಳ ಸುರಕ್ಷತೆಯಿಂದ ಹಿತದೃಷ್ಟಿಯಿಂದ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಮಾತ್ರ ನಾಳೆ 1 ದಿನದ ರಜೆ ಘೋಷಿಸಿ ಜಿಲ್ಲಾಧಿಕಾರಿಗೆ ಆದೇಶನ ಹೊರಡಿಸಲು. ಎಪಿಟಿ ಅಡಿಯಲ್ಲಿ ಹೊಸ ತಂತ್ರಾಂಶ ಅಳವಡಿಸುವ ಕಾರಣ ಮಡಿಕೇರಿ ಪ್ರಧಾನ ಅಂಚೆ ಕಚೇರಿ ಮತ್ತು ಉಪ ಅಂಚೆ ಕಚೇರಿಗಳಾದ ಮಡಿಕೇರಿ, ವಿದ್ಯಾನಗರ, ಅಮ್ಮತ್ತಿ, ಭಾಗಮಂಡಲ, ಬಾಳಲೆ, ಚಟ್ಟಳಿ, ಚೇಂಡಾಣೆ, ಗೋಣಿಕೊಪ್ಪ, ಹುದಿಕೇರಿ, ಕೊಡ್ಲಿಪೇಟೆ, ಕೂಡಿಗೆ, ಕುಶಾಲನಗರ, ಕುಟ್ಟ, ಮಾದಾಪುರ, ಮೂರ್ನಾಡು, ನಾಪಕುಲು, ಪಾಲಿಬೆಟ್ಟ, ಪೊನ್ನಂಪೇಟೆ, ಶನಿವಾರಸಂತೆ, ಸಿದ್ದಾಪುರ, ಸೋಮಾರ್ಪೇಟೆ, ಶ್ರೀಮಂಗಲ, ಶುಂಠಿಕೊಪ್ಪ, ತಿತಿಮತಿ, ವಿರಾಜಪೇಟೆ ಅಂಚೆ ಕಚೇರಿಗಳಲ್ಲಿ 14 ಮತ್ತು 16ರಂದು ಯಾವುದೇ ರೀತಿಯ ಅಂಚೆ ವಹಿವಾಟು ಇರುವುದಿಲ್ಲ ತಿಳಿ ಅಂಚೆ ಇಲಾಖೆ ಪ್ರಕಟಣೆ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ವೇಟ್ರಿಯಾ ಇಂಪೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರ ಸಂದೀಪ್ ಸುನಿ, 60 ತೊಕ್ಕಳು ಗ್ರಾಮ, ಮಡಿಕೇರಿ ತಾಲೂಕು. ಮೊಬೈಲ್ 9988613561. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. Admissions are open for the year 2025 and 26. Kurk Institute of PU College, Ponnampete, Kodagu. For PCMD, PCMC, EBAC, EBM, special scholarships, freeships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲು. ಇಲ್ಲಿ ಇದೀಗ ಮಾನ್ಸೂನ್ ಆಫರ್, 4x2 ಪ್ರೀಮಿಯಂ ಕ್ವಾಲಿಟಿ ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಅತಿ ಕಡಿಮೆ ರೇಂಜ್ ನಲ್ಲಿ ಲಭ್ಯವಿದೆ. ಹಾಗೂ ಗ್ರಾನೈಟ್ಸ್, ಜಾಗ್ವೇರ್, ಸೆರಾ, ಪ್ಯಾರಿವೇರ್ ಹಾಗೂ ಏಜಿಎಲ್ ಕಂಪನಿಗಳ ಬ್ರಾಂಡೆಡ್ ಸ್ಯಾನಿಟರಿ ಬಾತ್ ಫಿಟ್ಟಿಂಗ್ಸ್, ಇಂಪೋರ್ಟೆಡ್ ಫ್ಲವರ್ ಪಾಟ್ಸ್, ಬೋನ್ಸೈ ಟ್ರೀಸ್, ಸೆರಾಮಿಕ್ ಪಾಟ್ಸ್ ಜೊತೆಗೆ ವಿವಿಧ ರೀತಿಯ ಐಟಮ್ಸ್ ಗಳು ಲಭ್ಯವಿದೆ. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ, ಗೋಣಿಕೊಪ್ಪಲು. ಭಗವತಿ ಸ್ಪೈಸಸ್ ನಾಪೋಕ್ಲು, ನಮ್ಮಲ್ಲಿ ನಂದಿನಿಯ ಹಾಲು, ಮೊಸರು ಹಾಗೂ ಐಸ್ ಕ್ರೀಮ್ ಗಳು ದೊರೆಯುತ್ತದೆ. ಅಲ್ಲದೆ ಸಮಾರಂಭಗಳಿಗೆ ಫ್ರೀಜರ್ ನೊಂದಿಗೆ ಸ್ಥಳಕ್ಕೆ ಡೆಲಿವರಿ ಕೊಡಲಾಗುವುದು. ಜೊತೆಗೆ ಮಿಲ್ಕಿ ಮಿಸ್ಟ್, ಐಮನೆ ಪ್ರಾಡಕ್ಟ್ಸ್, ಹೊರಗಿನ ಸಾಂಪ್ರದಾಯಿಕ ಗಮನ ಸಣ್ಣ, ಜೀರಿಗೆ ಸಣ್ಣ ಅಕ್ಕಿ, ಅಲ್ಲದೆ ನಾರು ಅಕ್ಕಿಯನ್ನು ತೊಳೆದು ಒಣಗಿಸಿ ಜರಡಿಯಾಡಿದ ಅಕ್ಕಿ ಪುಡಿ, ಕರಂಬುಟ್ಟು, ಪಾಪುಟ ತರಿ, ಇಡ್ಲಿ, ದೋಸೆ, ಬ್ಯಾಟರ್, ಹೊರಗಿನ ಶುದ್ಧ ಜೇನುತುಪ್ಪವು ದೊರೆಯುತ್ತದೆ. ಬನ್ನಿ ಖರೀದಿಸಿ. ಭಗವತಿ ಸ್ಪೈಸಸ್, FMC ರೋಡ್, ನಿಯರ್ DCC ಬ್ಯಾಂಕ್ ATM, ನಾಪೋಕ್ಲು. ಕಾಲ್ 8660125630. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ನಗರಾಭಿವೃದ್ಧಿ ಪಿನ್ನ ಪೌರಾಡಳಿತ ಇಲಾಖೆ ಆದ ಮೇಲೆ ಕುಶಲನಗರದ ಪುದಿದಾಯಿತ ಕಟ್ಟಣ ಪುರಸಭೆ ಕಟ್ಟಡತನ ಪೌರಾಡಳಿತ ಸಚಿವಗಳನ್ನ ರಹೀಂ ಖಾನ್ ಇಂದು ಉದ್ಘಾಟನೆ ಮಾಡಿಚಿ. ಬೈಜತಕ್ಕ ಪರಂದ ಸಚಿವಂಗ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ತರತರ ಸಹಕಾರ ಕೊಡಪದಾಯಿತು ಅರಿಚಿಟ್ಟಿತ್ತು. ಕುಶಲನಗರ ಪುರಸಭೆಯ ಪುದಿಯ ಕಟ್ಟಡತನ ಪುರಸಭೆ ತಂಗರ ಸ್ವಂತ ನಿಧಿಯಿಂದ ಕಟ್ಟಣದ ವಿಶೇಷ ಎಂದು ಎಣ್ಣಿಚಿ. ಶಾಸಕ ಡಾ ಮಂಥರಗೌಡ ತಕ್ಕ ಪರಂದಿತ್ತು ಬಹುಶಃ ಈ ಪುರಸಭೆ ನಗರಸಭೆ ಆಪ ಸಾಧ್ಯತೆ ಉಂಡುದು ಎಣ್ಣಿತ್ತು. ಅಭಿವೃದ್ಧಿಯಲ್ಲಿ ಕುಶಲನಗರ ಜಿಲ್ಲೆಯ ಮಿಂಜತ್ತು ಉಂಡು ಅದನ್ನು ಉಳಿತನ ಪೋಪ ನಿಟ್ಟಲು ಪೌರಾಡಳಿತ ಸಾರ್ವಜನಿಕಂಗಕ್ಕೆ ಇದೇ ತರತರ ತೊಂದರೆ ಆಗತನಿಗೆ ಕಾರ್ಯನಿರ್ವಹಿಸುವಂಡ ಕೂಟಕ್ಕೆ ಅಂಡ ಸಮಸ್ಯೆಗೆ ಸ್ಪಂದನೆ ಕೊಡ್ತಿತ್ತು. ಕುಶಲನಗರ ಬಳಸಿಕೆ ಕೈಕೂಟಿ ನೈಪನಿಗೆ ಸಲಹೆ ಕೊಡ್ತಿತ್ತು. ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮುಪ್ಪಡೆ ಸಚಿವಂಗ ಕುಶಲನಗರ ಸರ್ಕಾರಿ ಬಸ್ ಸ್ಟಾಂಡ್ ಪರಂಬಲು ಕಟ್ಟದ ಇಂದಿರಾ ಕ್ಯಾಂಟೀನ್ಗೆ ಪೋಯಿತು ಪರಿಶೀಲನೆ ನಡೆಸಿ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ, ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷಗಳನ್ನ ಜಯಲಕ್ಷ್ಮಿ ಚಂದ್ರು ಕೂಡನಕ್ಕೆ ಮುಖ್ಯಪಟ್ಟು ಹಾಜರಿಂಜತ್ತು. ಕನ್ನಡತ್ರ ಕೂಟಕ ಮಕ್ಕಕ್ಕೆ ಚರ್ಪತೆ ಇಂಗ್ಲಿಷ್ನ ಪಡಪಿಸಿಡುವ ಅವಶ್ಯಕತೆ ಉಂಟು ಎಂದು ಶಾಸಕ ಡಾ ಮಂಥರಗೌಡ ಅಭಿಪ್ರಾಯಪಟ್ಟದ್ದು. ಸ್ಕೂಲು ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಆದ ಮೇಲೆ ಚೌಡ್ಲು ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯ ಸಭಾಬಾಡಿಲ್ ಏರ್ಪಾಡು ಮಾಡಿ ತಿಂಜ 10ನೇ ಕ್ಲಾಸ್ಲು ಓರ ಮಾರ್ಕ್ಸ್ ಪಡೆದ ಮಕ್ಕಳ ಕೂಟಕ್ಕೆ 100% ಫಲಿತಾಂಶ ಪಡೆದ ಸ್ಕೂಲರ ಮುಖ್ಯೋಪಾಧ್ಯಾಯ ಸನ್ಮಾನ ಮಾಡುವ ಕಾರ್ಯಕ್ರಮಕ್ಕೆ ಕೂಡಿಯಾಡಿದ ತಕ್ಕ ಪರಂದ ಅವು ಇಂದೆತ್ರ ಪೈಪೋಟಿದ ಕಾಲದ ಮಕ್ಕಕ್ಕೆ ಇಂಗ್ಲಿಷ್ ಅವಶ್ಯಕತೆ ಹೆಚ್ಚು ಕೊಂಡು ಅರಿಂಜಂಡ್ ಸರ್ಕಾರಿ ಸ್ಕೂಲಲ್ಲಿ ಎಲ್ಕೆಜಿ